ರಕ್ಷಾ ವಿಶ್ವವಿದ್ಯಾಲಯದಿಂದ ಒಂದು ವರ್ಷದ ಹಣಕಾಸು ಆರ್ಥಿಕ ಅಪರಾಧಗಳ ಸ್ನಾತಕೋತ್ತರ ಕೋರ್ಸ್. ಕರಾವಳಿ, ಮೈಸೂರು, ಶಿವಮೊಗ್ಗ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಹಗುರ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಕ್ಷಯರೋಗ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಸಂಜಯ್ ಅವರೊಡನೆ ಮಂಜುಳಾ ಪುರಾಣಿಕ್ ಅವರು ನಡೆಸುವ ಸಂದರ್ಶನ. ನಂತರ ಮಾಗಡಿ ತಾಲೂಕು ಮಂತ್ರಿಕೇರೆಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳನ್ನು ನೀವು ಕೇಳಬಹುದು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮಾವ, ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲಿ ಇರಬೇಕು, ಇಲ್ಲದಿದ್ರೆ ಖಾತೆಯನ್ನು ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಅಜ್ಜ, ಇದು ಅರಿವೇ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. ಬಡ್ಡಿ ದರಗಳಲ್ಲಿ 3-4% ವರೆಗಿನ ಕಡಿತ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ತ್ವರೆ ಮಾಡಿ, ಸೀಮಿತ ಅವಧಿಯ ಕೊಡುಗೆ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ಕಂಡೀಷನ್ ಸಪ್ಲೈ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ವಿಶ್ವ ಕ್ಷಯ ರೋಗ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಸಂಜಯ್ ಅವರೊಡನೆ ಸಂದರ್ಶನ. ಈ ಸಂದರ್ಶನವನ್ನು ನಡೆಸಿಕೊಡಲಿದ್ದಾರೆ ಮಂಜುಳಾ ಪುರಾಣಿಕ್ ಅವರು. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಸಾಮಾನ್ಯವಾಗಿ TB ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇದಕ್ಕೆ ಕ್ಷಯ ಅಂತ ಹೇಳ್ತೀವಿ. ಈ ಕ್ಷಯ ಇದು ಒಂದು ರೋಗ. ಇದಕ್ಕೆ ಏನು ಕಾರಣ ಅಂದರೆ, ಯಾವ ಕಾರಣದಿಂದ ಇದು ಬರ್ತದೆ, ಬಂದಾಗ ಬರುವಂಥ ಮುಖ್ಯ ಲಕ್ಷಣಗಳು ಏನು, ಇದಕ್ಕೆ ಇರುವಂಥ ಚಿಕಿತ್ಸಾ ವಿಧಾನಗಳು ಏನೇನವ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಎಸ್ ಸಂಜಯ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಂಜಯ್ ಅವರು. ನಮಸ್ಕಾರ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಕ್ಷಯ, TB ಅನ್ನೋದು ನಮ್ಮ ದಿನನಿತ್ಯದ ಬಳಕೆ ಒಳಗೆ ನಾವು ಉಪಯೋಗಿಸ್ತಿರ್ತೀವಿ. ಈ ಕ್ಷಯ, TB ಹಂಗಂದ್ರೇನು, ಈ ರೋಗದ ಲಕ್ಷಣಗಳು ಯಾವುದು ಅಂತ ಹೇಳಿ? ಕ್ಷಯ ಅಂದರೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಕ್ರಿಮಿಯಿಂದ ಆಗುವ ಒಂದು ಸೋಂಕು ರೋಗ. ಇದು ದೇಹದ ಯಾವ ಭಾಗಕ್ಕಾದರೂ ಆಗ್ಬೋದು. ಇದು ಶ್ವಾಸಕೋಶಕ್ಕೆ ಆದರೆ ಅದಕ್ಕೆ ಶ್ವಾಸಕೋಶ ಕ್ಷಯ ಎಂದು ಕರಿತೇವೆ. ಹಾಗೆ ಇತರ ಅಂಗಾಂಗಗಳಿಗೆ ಆದರೆ ಅದಕ್ಕೆ ಶ್ವಾಸಕೋಶೇತ್ತರ ಕ್ಷಯ ಎಂದು ಕರೆಯುತ್ತೇವೆ. ಆದರೆ ಸಾಮಾನ್ಯವಾಗಿ ಇದು ಆಗುವುದು ಶ್ವಾಸಕೋಶ ಕ್ಷಯ. ಈಗ ಇದಕ್ಕೆ ಒಬ್ಬ ವ್ಯಕ್ತಿಗೆ ಕ್ಷಯ ಬಂದದ ಅಂತ ಏನಾದರೂ ಗೊತ್ತಾಗಬೇಕಾದ್ರೆ ಮುಂಚೆ ಕಂಡುಬರುವಂತಹ ಲಕ್ಷಣಗಳು ಸೂಚನೆಗಳು ಯಾವುದು? ಮುಖ್ಯವಾಗಿ 2 ವಾರ ಅಥವಾ ಅದಕ್ಕಿಂತ ಹೆಚ್ಚಾದ ಕಫ ಸಹಿತ ಕೆಮ್ಮು, ಕೆಲವರಲ್ಲಿ ಕಫದಲ್ಲಿ ರಕ್ತ ಕೂಡ ಕಾಣಿಸ್ಕೊಳ್ಬಹುದು, ಮತ್ತೆ ಪದೇ ಪದೇ ಸಾಯಂಕಾಲ ಬರುವ ಜ್ವರ, ಹಸಿವಾಗದಿರುವುದು, ಮತ್ತೆ ತೂಕ ಕಡಿಮೆ ಆಗುವುದು, ಇವು ಮುಂತಾದ ಲಕ್ಷಣಗಳು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ನಿರಂತರವಾಗಿ ಕೆಮ್ಮು, ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಯಿಂದ ಕೆಮ್ಮು ನೆಗಡಿ ಸಾಮಾನ್ಯ ಇರ್ತದೆ, ಆದ್ರೆ ಹೆಚ್ಚು ದಿನಗಳ ಕಾಲ ಇದು ಇದ್ದಾಗ ಒಂದು ಉದಾಸೀನ ಮಾಡದೇನೆ ತಪಾಸಣೆ ಮಾಡಿಸ್ಕೊಳ್ಬೇಕು ಅನ್ನೋದು ತಮ್ಮ ಸಲಹೆ. ಹೌದು. ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಕ್ಷಯ ಬಂದದ ಅಂತ ಅಂದಾಗ ಈ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ಫಸ್ಟ್ ಅವರು ಏನ್ ಮಾಡಬೇಕು, ಯಾವ ವೈದ್ಯರನ್ನ ಭೇಟಿ ಮಾಡ್ಬೇಕಂತ? ನಮ್ಮ ಸರ್ಕಾರದ ಮೂಲಕ ಅನೇಕ ತಪಾಸಣೆ ಕೇಂದ್ರಗಳಿದ್ದಾವೆ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಇದಾವೆ, ಹಾಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಇದಾವೆ. ಮುಖ್ಯ ಚಿಕಿತ್ಸಕರು ಅಂದ್ರೆ ಎದೆಯ ಫಿಸಿಷಿಯನ್, ಅಂದ್ರೆ ಚೆಸ್ಟ್ ಫಿಸಿಷಿಯನ್ ಅಂತೇವೆ ನಾವು, ಅವ್ರ ಹತ್ರ ಹೋಗ್ಬೇಕು. ಅಲ್ಲಿ ಮೊದಲು ನಾವು ಕಫ ತಪಾಸಣೆ ಮಾಡ್ತೇವೆ. ಮುಖ್ಯವಾಗಿ 2 ಕಫ ಸಂಗ್ರಹಣೆ ಮಾಡಲು ಪೇಷಂಟ್ಗೆ ಹೇಳಲಾಗುವುದು. 1 ಸ್ಥಳದಲ್ಲೇ ಸಂಗ್ರಹಣೆ ಮಾಡಲು ಹೇಳಲಾಗುವುದು, ಅಂದ್ರೆ ಆರೋಗ್ಯ ಕೇಂದ್ರಕ್ಕೆ ಬಂದಾಗ. ಮತ್ತೊಂದು ಬೆಳಗಿನ ಜಾವ ಸಂಗ್ರಹಣೆ ಮಾಡಲು ಹೇಳಲಾಗುವುದು. ಈ 2 ಕಫ ತಪಾಸಣೆಯಲ್ಲಿ ಯಾವುದಾದ್ರೂ ಒಂದ್ರಲ್ಲಿ ಕೂಡ ಈ ಕ್ರಿಮಿ ಕಂಡು ಬಂದ್ರೆ ಅವರಲ್ಲಿ ನಾವು ಈ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ. ಅಂದ್ರೆ ಈ ಕಫ ತಪಾಸಣೆಯ ನಂತರನೇ ಯಾವ ಚಿಕಿತ್ಸೆಯನ್ನ ಎಷ್ಟು ದಿನಗಳ ಕಾಲ ಮುಂದುವರಿಸಬೇಕು ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರ ಅಂತ ಹೇಳಿದ್ರಿ. ಈಗ ಡಾಕ್ಟರ್, ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಬಂದ್ರೆ ಎಲ್ಲಿ ಈ ಟಿಬಿ ಪ್ರಮಾಣ ಹೆಚ್ಚದ ಅಂತೀರಿ? ಸ್ವಲ್ಪ ಹೆಚ್ಚಾಗಿ ಗ್ರಾಮೀಣ ಪ್ರದೇಶ ಅನ್ಬೋದು, ಯಾಕಂದ್ರೆ ಮುಖ್ಯವಾಗಿ ಅರಿವು ಕಡಿಮೆ ಇರುವುದು ಗ್ರಾಮೀಣ ಪ್ರದೇಶದಲ್ಲಿ. ಆಮೇಲೆ ಒಂದು ಸಾಮಾಜಿಕ ಕಳಂಕ ಅಂತ ತಿಳ್ಕೊಂತಾರೆ ಈ ಕ್ಷಯ ರೋಗ ಅಂತ. ಆದ್ದರಿಂದ ರೋಗಿ ತಡ ಮಾಡಬಹುದು ಆರೋಗ್ಯ ಕೇಂದ್ರಕ್ಕೆ ಹೋಗುವುದು. ಇದಲ್ಲದೆ ಓವರ್ ಕ್ರೌಡಿಂಗ್, ಅಂದ್ರೆ ಸಣ್ಣ ಜಾಗದಲ್ಲಿ ಜಾಸ್ತಿ ಜನ ಇರುವುದು, ಅದರಿಂದ ಶ್ವಾಸಕೋಶದ ಏನು ತುಂತುರುಗಳು ಬರ್ತವೆ ಕೆಮ್ಮಿದಾಗ ಅಥವಾ ಸೀನಿದಾಗ, ಅದು ಒಬ್ಬರಿಂದ ಒಬ್ಬರಿಗೆ ಹರಡಲು ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಮತ್ತೆ ಇದಲ್ಲದೆ ಈ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೇವೆ, ಕಿಡಕಿಯ ಬಾಗಿಲುಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಅದರಿಂದ ಗಾಳಿ ಬೆಳಕು ಸ್ವಲ್ಪ ಕಡಿಮೆ, ಅದರಿಂದ ಇದು ಒಬ್ಬರಿಂದ ಒಬ್ಬರು ಹರಡಲು ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ಬೋದು. ಅಂದ್ರೆ ವೆಂಟಿಲೇಷನ್ ಬಹಳ ಕಡಿಮೆ ಇರ್ತದ ಅಂತೀರಿ ಗ್ರಾಮೀಣ ಪ್ರದೇಶದಾಗ. ಅಲ್ಲದೆ ತಾವು ಮಾತಾಡ್ತಾ ಒಂದ್ ಮಾತನ್ನ ಹೇಳಿದ್ರಿ, ಇದನ್ನ ಒಂದು ಸ್ಟಿಗ್ಮಾ, ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳಿ ಈ ತರ ಟಿಬಿ ಬಂದವ್ರನ್ನ ದೂರ ಇಡುವಂತ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು, ಯಾಕೆ ಈ ಪದ್ಧತಿ ಬಂದಿತ್ತಂತೀರಿ? ಇದು ಮುಖ್ಯವಾಗಿ ಹರಡುವ ಮೂಲಕ, ಅಂದ್ರೆ ಗಾಳಿಯ ಮೂಲಕ ಹರಡುತ್ತದೆ ಇದು. ಈಗ ತೀವ್ರ ಕ್ಷಯ ಇರುವ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಆ ತುಂತುರುಗಳು ಏನ್ ಬರ್ತವೆ ಅವು ಇನ್ನೊಬ್ಬ ವ್ಯಕ್ತಿ ಒಳಗೆ ಹೋದಾಗ ಅವನಲ್ಲಿ ಈ ಸೋಂಕು ಆಗುವ ಸಾಧ್ಯತೆಗಳಿವೆ. ಸೊ ಇದು ಹರಡುವುದರಿಂದ ಅದೊಂಥರ ಸಾಮಾಜಿಕ ಕಳಂಕ ಮೊದಲಿಂದ ಬಂದಿದೆ. ಆದರೆ ಈಗ ಇದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಇರುವುದರಿಂದ ಯಾವುದೇ ಕಾರಣ ಹೆದರುವ ಇದು ಇಲ್ಲ, ಅವಶ್ಯಕತೆ ಅವಶ್ಯಕತೆ. ಈಗ ಡಾಕ್ಟರ್, ಈ ತರ ಟಿಬಿ ಆದಾಗ ಹಿಂದಿನ ಕಾಲದಲ್ಲಿ ಊರು ಹೊರಗಿಡುವುದು, ಅವರನ್ನ ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ಸೇರಿಸದೇ ಇರೋದು, ಸಾಮಾನ್ಯ ಜೀವನದಿಂದ ದೂರ ಇಡೋದು, ಇದೆಲ್ಲ ಇತ್ತು. ಇವತ್ತಿದು ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಇದಕ್ಕೆ ಈ ಸಮುದಾಯ ಚಟುವಟಿಕೆಗಳಾಗಲಿ ಅಥವಾ ಸರ್ಕಾರದಿಂದ ಮಾಡುವಂತಹ ವಿವಿಧ ರೀತಿಯ ಚಿಕಿತ್ಸೆಗಳಾಗಲಿ ಕಾರಣ ಆಗಿರಬಹುದಲ್ಲ? ಹೌದು ಹೌದು, ಮುಖ್ಯವಾಗಿ ಅದೇ ಕಾರಣ. ಇದು ಈಗ ಇಷ್ಟು ಒಳ್ಳೆ ಚಿಕಿತ್ಸೆ ಇದೆ ಅಂದ್ರೆ 2 ವಾರದಲ್ಲಿ ರೋಗಿ ಸಂಪೂರ್ಣವಾಗಿ ಗುಣಮುಖ ಆಗ್ಬಿಡ್ತಾನೆ. ಆದ್ರೂ ಇದರ ಚಿಕಿತ್ಸೆ ಸುಮಾರು 6 ತಿಂಗಳು ಚಿಕಿತ್ಸೆ ಕೊಡ್ತೇವೆ ನಾವು, ಯಾಕೆ ಮತ್ತೆ ಆಗದೆ ಇರಲಿ ಅಂತೂ ಕೂಡ ಇದು ಸ್ವಲ್ಪ ಜಾಸ್ತಿನೇ ಚಿಕಿತ್ಸೆ ಕೊಡ್ತೇವೆ. ಇದರಲ್ಲಿ ಚಿಕಿತ್ಸೆ ವರ್ಗ 1 ಹಾಗೂ 2 ಅಂತ 2 ತರ ಇದಾವೆ. ಹೊಸದಾಗಿ ಬರುವ ರೋಗಿ, ಅಂದ್ರೆ ಕ್ಷಯ ರೋಗ ಕ್ರಿಮಿಗಳು ಇರುವ ರೋಗಿಗೆ ನಾವು ಚಿಕಿತ್ಸಾ ವರ್ಗ 1 ಅಂತ ಚಿಕಿತ್ಸೆಯನ್ನು ಕೊಡ್ತೇವೆ. ಇನ್ನು ಮರುಕಳಿಸುವ ಕ್ಷಯ ರೋಗ ರೋಗಿಗಳಿಗೆ ನಾವು ಚಿಕಿತ್ಸಾ ವರ್ಗ 2 ಅಂತ ಕೊಡ್ತೇವೆ. ಸೊ ಈ 2 ಚಿಕಿತ್ಸಾ ವರ್ಗಗಳಲ್ಲಿ 2 ಹಂತಗಳಿರ್ತವೆ. 1 ತೀವ್ರ ಹಂತ, ಇದರಲ್ಲಿ 2-4 ತಿಂಗಳ ಚಿಕಿತ್ಸೆ ಕೊಡ್ತೇವೆ. ಹಾಗೂ ಇನ್ನೊಂದು ಮುಂದುವರೆದ ಹಂತ, ಇದರಲ್ಲಿ ನಾವು 4-5 ತಿಂಗಳು ಚಿಕಿತ್ಸೆಯನ್ನು ಕೊಡ್ತೇವೆ. ಇನ್ನು ಚಿಕಿತ್ಸಾ ವರ್ಗ 1ರಲ್ಲಿ 4 ಔಷಧಿಗಳನ್ನು ಕೊಡಲಾಗ್ತದೆ. ಚಿಕಿತ್ಸಾ ವರ್ಗ 2ರಲ್ಲಿ ಈ 4 ಔಷಧಿ ಮತ್ತು 1 ಚುಚ್ಚುಮದ್ದು ಅನ್ನು ಕೂಡ ಮೊದಲ 2 ತಿಂಗಳು ಕೊಡಲಾಗ್ತದೆ. ಅಂದ್ರೆ ಯಾವುದೇ ಕಾರಣಕ್ಕೂ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ ಅಂತೀರಾ? ಇಲ್ಲ, ಬೇಕಾಗುವುದಿಲ್ಲ. ಕಫ ತಪಾಸಣೆ ಹೊರ ರೋಗಿಯಾಗಿ ಕೂಡ ಮಾಡಿಸಬಹುದು, ಅಡ್ಮಿಟ್ ಆಗ್ಲೇಬೇಕನ್ನೋದು ಏನಿಲ್ಲ. ಈಗ ಇದು ಸಾಂಕ್ರಾಮಿಕ ರೋಗ ಅಂತ ನಾವು ಕೇಳಿವಿ, ಇದು ಮುಖ್ಯವಾಗಿ ಗಾಳಿಯಿಂದ ಹರಡುವ ರೋಗ ಇದು ಹೇಳ್ಬೇಕಂದ್ರೆ. ಸೊ ಈಗ ಯಾವ ರೋಗಿಗೆ ನಾವು ಕೆಲವೊಂದು ಪ್ರಿಕಾಷನರಿ ಮೆಷರ್ಸ್ ಅಂತ ಹೇಳ್ತೀವಿ, ಈಗ ತೀವ್ರ ಕ್ಷಯ ಇರುವ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಅವನು ತನ್ನ ಮುಖ ಹಾಗೂ ಮೂಗನ್ನು ವಸ್ತ್ರದಿಂದ ಮುಚ್ಚಿಕೊಳ್ಳುವುದರಿಂದ ಇದು ಸಾಮಾನ್ಯವಾಗಿ ಕಡಿಮೆ ಆಗ್ತದೆ, ಬೇರೆಯವರಿಗೆ ಹರಡುವ ಸಮಸ್ಯೆ. ಹಾಗೂ ನಮ್ಮ ಭಾರತದಲ್ಲಿ ನೋಡಬೇಕಂದ್ರೆ 40% ಜನದಲ್ಲಿ ಈ ಕ್ರಿಮಿ ನಮ್ಮಲ್ಲಿ ಇರುತ್ತದೆ, ಆದರೂ ಅದು ರೋಗ ಕಾಣಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ನಮ್ಮ ಇಮ್ಯುನಿಟಿ ಪವರ್ ಮೇಲೂ ಇದು, ರೋಗ ನಿರೋಧಕ ಶಕ್ತಿ ಮೇಲೂ ಕೂಡ ಇದು ತುಂಬಾ ನಿರ್ಧಾರಿತವಾಗಿರುತ್ತದೆ. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿರುತ್ತದೆ ಅವನ ಕಡೆಗೆ ಇದು ಬರುವ ಸಾಧ್ಯತೆ ಕಡಿಮೆ ಕಡಿಮೆ, ರೆಸಿಸ್ಟೆನ್ಸ್ ಕಡಿಮೆ ಇರೋರಿಗೆ ಇದು ಅಟ್ಯಾಕ್ ಆಗುವ ಜಾಸ್ತಿ ಅಂತ. ಹೌದು ಹೌದು. ಈಗ ಡಾಕ್ಟ್ರೆ, ಇದು ಸಾಂಕ್ರಾಮಿಕ ಅಲ್ಲ, ಗಾಳಿಯಿಂದ ಬರ್ತದ ಅಂತಿದ್ದಾಗ್ಯೂ ಕೂಡ, ಈಗ ಯಾರದೇ ಒಬ್ಬ ಮನೆಯಲ್ಲಿ ಒಬ್ಬ ಟಿಬಿ ಬಂದಂತ ವ್ಯಕ್ತಿ ಇದ್ರೆ ಆ ಮನೆಯಲ್ಲಿ ಏನು ಪ್ರಿಕಾಷನ್ಸ್ ತಗೋಬೇಕು ಅಂತೀರಿ? ಮುಖ್ಯವಾಗಿ ಆ ರೋಗಿಗೆ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಚಿಕಿತ್ಸೆ ಕೊಡಿಸುವುದು, ಆಮೇಲೆ ಅವನಲ್ಲಿ ಅರಿವು ಮೂಡಿಸೋದು. ಇದು ಸಂಪೂರ್ಣ ಗುಣಮುಖವಾಗುವಂತ ರೋಗ. ಇದಲ್ಲದೆ ಆ ರೋಗಿ ಇರುವ ಸ್ಥಳದಲ್ಲಿ ಒಳ್ಳೆ ಗಾಳಿ ಬೆಳಕು ಇರಬೇಕು, ಹಾಗೂ ಅವನು ಕೆಮ್ಮು ಮತ್ತು ಸೀನಿದಾಗ ಯಾವುದಾದ್ರೂ ವಸ್ತ್ರದಿಂದ ಅವನ ಮೂಗು ಹಾಗೂ ಬಾಯನ್ನು ಮುಚ್ಚಿಕೊಳ್ಬೇಕು. ಇದಲ್ಲದೆ ಆಹಾರ ಕೂಡ ಒಂದು ಉತ್ತಮವಾದ ಪ್ರೋಟೀನ್ ಇರುವ ಆಹಾರ ಇದನ್ನು ಕಡಿಮೆ ಮಾಡುವ ಸಾಧ್ಯತೆ ಇರುತ್ತದೆ. ಅಂದ್ರೆ ಒಳ್ಳೆ ಪೋಷಕಾಂಶ ಭರಿತ ಆಹಾರ ಸೇವನೆಯಿಂದ ಅದು ನೈಸರ್ಗಿಕವಾಗಿ ಮನುಷ್ಯನ ಇಮ್ಯುನಿಟಿ ಹೆಚ್ಚು ಮಾಡ್ತದೆ. ಹೌದು ಹೌದು. ಹೆಚ್ಚು ಮಾಡಿದಾಗ ಇದರ ಒಂದು ತೀವ್ರತೆ ಕಡಿಮೆ ಆಗ್ತದೆ ಅಂತ ಹೇಳಿ. ಹೌದು ಹೌದು. ಈಗ ಡಾಕ್ಟರ್, ಇದು ಮಕ್ಕಳಲ್ಲಿ ಕೂಡ ಕಂಡು ಬರಬಹುದಾ ಹೆಂಗ? ಹೌದು, ಇದು ಮಕ್ಕಳಲ್ಲಿ ಕೂಡ ಕಂಡು ಬರಬಹುದು. ಈಗ ಮನೆಯಲ್ಲಿ ತೀವ್ರ ಕ್ಷಯರೋಗ ಇರುವ ರೋಗಿ ಇದ್ರೆ ಅವರಿಂದ ಸ್ವಲ್ಪ ಮಕ್ಕಳು ಮತ್ತು ವಯಸ್ಸಾದವರು ಸುಮಾರು ಒಂದು 2 ವಾರ ಕೂಡ ಸ್ವಲ್ಪ ದೂರ ಇರೋದು, ದೂರ ಅಂದ್ರೆ ಅದೇ ಮನೆಯಲ್ಲಿ ಇರ್ಬೋದು ಬಟ್ ಬಹಳ ಹತ್ತಿರ ಹೋಗುವುದು ಇಂಥದ್ದು ಅವಾಯ್ಡ್ ಮಾಡೋದ್ರಿಂದ ಮಕ್ಕಳಲ್ಲಿ ಆಗುವ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬೆಳವಣಿಗೆ ಆಗ್ತಾ ಇರುತ್ತೆ, ಅದೊಂದು ಕಾರಣ ಇದಕ್ಕೆ. ಇದಲ್ಲದೆ ಇನ್ನು ಶುಗರ್ ಕಾಯಿಲೆ ಮತ್ತು HIV ಸೋಂಕು ಇರುವ ರೋಗಿಗಳಲ್ಲೂ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ. ಈಗ ನಾವು ಸಾಮಾನ್ಯವಾಗಿ ಕೇಳ್ತಿರ್ತೀವಿ ಈ ಪುಪ್ಪುಸ, ಇದಕ್ಕೆ ಸಂಬಂಧಪಟ್ಟಂಗೆ ಈ ಶೀತ ಕಾಲದಲ್ಲಿ ಕೆಲವು ಕಾಯಿಲೆಗಳು ಜಾಸ್ತಿ, ಉದಾಹರಣೆಗೆ ಅಸ್ತಮಾ ಅನ್ರಿ, ಬ್ರೊಂಕೈಟಿಸ್ ಅನ್ರಿ, ಇವು ಸ್ವಲ್ಪ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಂಗ TB ಒಂದೇನಾದ್ರೂ ಪರ್ಟಿಕ್ಯುಲರ್ ವೇಳೆಯಲ್ಲಿ ಒಂದು ನಿಗದಿಪಡಿಸಿದ ಕಾಲದಲ್ಲಿ ಇದ್ರ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆಗ್ತದ ಅನ್ನೋ ತರ ಇರ್ತದೆ? ಇದು ಕ್ಲೈಮೇಟ್ ಮೇಲೆ ಡಿಪೆಂಡೆಂಟ್ ಇಲ್ಲ, ಆಧಾರಿತವಾಗಿಲ್ಲ, ಇದು ಯಾವ ಕ್ಲೈಮೇಟ್ ಅಲ್ಲಿ ಬೇಕಾದ್ರೂ ಆಗ್ಬಹುದು. ಈಗ ಡಾಕ್ಟರ್, ಮಹಿಳೆಯರಲ್ಲಿ ಇದು ಆದಾಗ ಸಾಮಾನ್ಯವಾಗಿ ನಾವು ಒಂದು ಏನು ಯೋಚನೆ ಮಾಡ್ತೀವಿ ಅಂದ್ರೆ ಹೆಣ್ಮಕ್ಳು ಸ್ವಲ್ಪ ವೈದ್ಯರ ಕಡೆಗೆ ಹೋಗಿ ತಪಾಸಣೆ ತಮಗೆ ಮಾಡಿಸ್ಕೊಳ್ಳೋದು ಕಡಿಮೆನೆ, ಇಂಥವ್ರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ, ಸರ್ಕಾರದಿಂದ ಈಗ ಪದ್ಧತಿಗಳಿದಾವೆ, ನಿಯಮಗಳಿದಾವೆ. 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿದ್ರೆ ನಾವು ಕ್ಷಯ ರೋಗವನ್ನು ಒಂದು ಸಲ ಇದೆಯೋ ಇಲ್ವೋ ಅಂತ ದೃಢಪಡಿಸಿಕೊಳ್ಳಬೇಕಾಗುತ್ತದೆ. ಸೊ ಯಾರಿಗೆ ಆದರೂ 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿದ್ರೆ ಅವರು ಆರೋಗ್ಯ ಕೇಂದ್ರಕ್ಕೆ ಬಂದು ತಪಾಸಣೆ ಒಂದು ಸಲ ಮಾಡಿಸ್ಕೊಳ್ಳಬೇಕಾಗುತ್ತದೆ. ಈಗ ಡಾಕ್ಟರ್ ಸಂಜಯ್ ಅವರ, ತಾವು ಈ ಚಿಕಿತ್ಸಾ ವಿಧಾನ ಅಂದ್ರೆ ಔಷಧಿ ಸೇವನೆ ಬಗ್ಗೆ ಹೇಳಿದ್ರಿ, ಅದು 5-6 ತಿಂಗಳ ಕಾಲ ನಿರಂತರವಾಗಿ ಔಷಧಿ ಸೇವನೆ ಮಾಡಬೇಕು ಅಂತ, ಅದರಿಂದ ಏನಾದರೂ ದುಷ್ಪರಿಣಾಮಗಳು ಆಗುವಂತಹ ಸಾಧ್ಯತೆ? ಔಷಧಿಗಳಿಂದ ಕೆಲವೊಂದು ಸೈಡ್ ಎಫೆಕ್ಟ್ ಅಂದ್ರೆ ದುಷ್ಪರಿಣಾಮಗಳು ಆಗಬಹುದು, ಎಲ್ಲರಲ್ಲೂ ಆಗುತ್ತಂತಲ್ಲ. ಕೆಲವರಲ್ಲಿ ಮುಖ್ಯವಾಗಿ ಅಂದ್ರೆ ಅದರಲ್ಲಿ 7 ಗುಳಿಗೆ ಇರೋದ್ರಿಂದ ಸ್ವಲ್ಪ ಮೊದಲನೇಗೆ ವಾಂತಿ ತರ ಆಗುವ ಸಮಸ್ಯೆ ಇರುತ್ತೆ. ಕೆಲವರಲ್ಲಿ ಲಿವರ್ ತೊಂದರೆ ಸಮಸ್ಯೆ ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ ಆತರ ತೊಂದರೆ ಆದಾಗ ಮತ್ತೆ ವೈದ್ಯರನ್ನು ಕಾಣುವುದು ಒಳ್ಳೇದು. ಈಗ ಇಂಥ ಔಷಧಿಗಳು, ಈ TB ಸಂಬಂಧಪಟ್ಟಂತ ಔಷಧಿಗಳು ಉಚಿತವಾಗಿ ಸಿಗ್ತಾವ ಅಂತ ಕೇಳ್ತೀವಿ. ಹೌದು, ನಾವು TB ಚಿಕಿತ್ಸೆ ಡಾಟ್ಸ್ ಅಂತ ಕೊಡ್ತೇವೆ. ಡಾಟ್ಸ್ ಅಂದ್ರೆ ಅಲ್ಪಾವಧಿ ನೇರ ನಿಗಾವಣೆ ಚಿಕಿತ್ಸೆ ಅಂತ. ಸೊ ಇದರಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ಕೊಡಲಾಗುವುದು, ಯಾವುದೇ ರೀತಿ ಕಾಸ್ಟ್ ಇಲ್ಲ ಇದರಲ್ಲಿ, ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ಇದು. ಈಗ ಡಾಕ್ಟರ್, ಒಂದು ಕೊನೆಯ ಪ್ರಶ್ನೆ ಅಂದ್ರೆ, ಎಲ್ಲರೂ ಉತ್ತಮ ಆರೋಗ್ಯನ ಬಯಸ್ತಾರೆ, ಆರೋಗ್ಯವಂತರಾಗಿರ್ಬೇಕು ಅಂತನ, ಈ TB ನಮಗ್ ಬರಬಾರದು, ಇದರಿಂದ ದೂರ ಇರಬೇಕು ಅಂತ ಬಯಸುವವರಿಗೆ ಯಾವ ರೀತಿಯ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕಂತ ಹೇಳ್ತೀರಿ? ಮುಖ್ಯವಾಗಿ ಯಾರ್ದು ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ, ಈ ಶುಗರ್ ಇರೋ ರೋಗಿಗಳಿಗೆ ಅಥವಾ ಈ HIV ಸೋಂಕು ಇರುವ ರೋಗಿಗಳು, ಇಂಥವರು ಸ್ವಲ್ಪ ತಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಅಂದ್ರೆ ಒಳ್ಳೆ ಆಹಾರ ಹಾಗೂ ಒಳ್ಳೆ ಸ್ಟ್ರೆಸ್ ಕಡಿಮೆ ತಗೊಳ್ಳೋದು, ಇವುಗಳ ಮುಖಾಂತರ ಇದರಿಂದ ದೂರ ಇರಬಹುದು. ಉತ್ತಮ ಗಾಳಿ ಬೆಳಕು ಇದರಿಂದ, ಹಾಗೆ ಸ್ಟ್ರೆಸ್ ಕಡಿಮೆ, ಒಳ್ಳೆ ವ್ಯಾಯಾಮ ಮಾಡುವುದರಿಂದ ಇದು ಬರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಅಂದ್ರೆ ಮನೆಯಲ್ಲಿ ಹವಾಶೀರ್ ಮನಿ ಇರಬೇಕು ಅಂತ ನಾವು ಹೇಳ್ತಿರ್ತೀವಿ. ಹೌದು ಹೌದು. ಅಂದ್ರೆ ಉತ್ತಮ ಗಾಳಿ ಬೆಳಕು ಇದ್ದಾಗ ಇದರ ಸಾಧ್ಯತೆ ಒಂದು ಕಡಿಮೆ ಅಂತ. ಹೌದು, ಇದಲ್ಲದೆ ಬೇರೆ ಯಾವುದೇ ಕೆಮ್ಮು ನೆಗಡಿ ಬರುವ ಸಾಧ್ಯತೆಗಳು ಕಡಿಮೆ ಇರ್ತವೆ ಉತ್ತಮ ಗಾಳಿ ಬೆಳಕಿದ್ರೆ. ಆಯ್ತು ಡಾಕ್ಟರ್ ಸಂಜಯ್ ಅವರೇ, ತಾವು ಇಷ್ಟೊತ್ತಿನವರೆಗೂ ಈ ಟಿಬಿ ಅಂದ್ರೆ ಕ್ಷಯ ಇದು ಯಾವ ಕಾರಣದಿಂದ ಬರ್ತದೆ, ಬರುವಾಗಿನ ಲಕ್ಷಣಗಳು ಏನು, ಮತ್ತೆ ಇದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೋಗದಿಂದ ದೂರ ಇರಬೇಕು ಅಂತಂದಾಗ ನಮ್ಮ ದೇಹದಲ್ಲಿ ನಾವು ಉತ್ತಮ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತ ಉತ್ತಮ ಮಾತನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ವಿಶ್ವ ಕ್ಷಯ ರೋಗ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಸಂಜಯ್ ಅವರೊಡನೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಮಾಗಡಿ ತಾಲೂಕು ಮತ್ತಿಕೆರೆಯ ಉಮೇಶ್ ಹಾಗೂ ಸಂಘಟನೆಗಳಿಂದ ಕೋಲಾಟದ ಪದಗಳು. ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಹೇ, ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಹೇ, ವಯ್ಯಾರಿ ದೊಡ್ಡಮ್ಮನ ವಯ್ಯಾರ ನೋಡಲ್ಲಿ ಬರಗಾಲ ಸೀಮೇಲೆ ನೆರೆದವಳೆ ಹೇ, ಬಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು ಬಡಗಾಲ ಸೀಮೆಯ ಬಣ್ಣಾವ ಉಟ್ಕೊಂಡು ಬಡಗಾಲ ಸೀಮೆಲಿ ನೆರೆದವಳೆ ಅಮ್ಮನ ಗುಡಿ ಮುಂದೆ ಬಣ್ಣಾದ ಲಾವಣಕ್ಕೆ ಬಣ್ಣ ಊದವಳೆ ಗುಡಿಗೆಲ್ಲ ಸಿಕ್ಕದೆ ಹೊಯ್ತಾಳಲ್ಲೇ ಹೇ, ಬೀದಿಯ ಮನೆಯವಳೆ ಬೀಸಣಿಗೆ ನರಿಗೋಳೆ ಬೀದಿಯ ಮನೆಯವಳೆ ಬೀಸಣಿಗೆ ನರಿಗೋಳೆ ಜಾಲಾರದೂವ ಜಡಿಯೋಳೆ ಹೊಯ್ತಾಳಲ್ಲೇ ಹೇ, ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಹೇ, ಜಾಲಾರದೂವ ಜಡಿಯೋಳೆ ದೊಡ್ಡಮ್ಮ ಜಾಗ ಒಳ್ಳೇದಂದು ಏನೆಲೆಗೊಂಡ್ಲು ಹೇ, ಹಾರೋತಿ ಹೊರಟಾವು ಕೀರೋತಿ ಉಳ್ಳೊಳ್ಗೆ ಕೇರು ಕೇರೀಲಿ ಏ ಮೇರಿಯೋಳ್ಗೆ ಹೇ, ಕೇರು ಕೇರೀಲಿ ಮೆರಿಯೋ ದ್ಯಾವಮ್ಮಗೆ ಆರುತಿ ಹೊರಟಾವು ಏ ಹಯ್ಯ ನೋರು ಹೇ, ಅಮ್ಮನ ಗುಡಿ ಮುಂದೆ ಸಾಲು ತೆಂಗಿನ ಮಾರ ಅಮ್ಮನ ಗುಡಿ ಮುಂದೆ ಸಾಲು ತೆಂಗಿನ ಮಾರ ತಿಂಗಳ ತಿಂಗಳಿಗೆ ಏ ಹೇಳು ಗಾಯಿ ಹೇ, ತಿಂಗಳ ತಿಂಗಳಿಗೆ ಎಳುಗಾಯಿ ದೊಡ್ಡಮ್ಮ ತಿಂಗಳ ತಿಂಗಳಿಗೆ ಎಳುಗಾಯಿ ದೊಡ್ಡಮ್ಮ ಹಬ್ಬದ ಹೊತ್ತಿಗೆ ಇಡುಗಾಯಿ ಹೇ, ಗದ್ದೆಯ ಮೇಲಿಂದ ಎದ್ಬಾರೆ ದೊಡ್ಡಮ್ಮ ಗದ್ದೆಯ ಮೇಲಿಂದ ಎದ್ಬಾರೆ ದೊಡ್ಡಮ್ಮ ಸಿರಿಯಾದ ಮಗ್ಗ ಏ ತಂದೇವ್ರಿ ಹೇ, ಸಿರಿಯಾದ ಮಗ್ಗ ತಂದೇವ್ನಿ ದೊಡ್ಡಮ್ಮ ಸಿರಿಯಾದ ಮಗ್ಗ ತಂದೇವ್ನಿ ದೊಡ್ಡಮ್ಮ ಎಡೆಯಾತಿದ್ದವಳೆ ಏ ಸಿರಿ ಲಕ್ಷ್ಮಿ ಹೇ, ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಹೇ, ಎಡಗೇಲ್ ಮಣ್ ಬಂದೋ ಗಡ್ಗೇಲ್ ತುಪ್ಪ ಬಂದೋ ಇಟ್ಟಾಡಿ ಬಂದೋ ಏ ಹಿಡುಗಾಯಿ ಹೇ, ಇಟ್ಟಾಡಿ ಬಂದೋ ಹಿಡುಗಾಯಿ ದೊಡ್ಡಮ್ಮ ವತ್ತಲಿಸಿ ಬಂದೋ ಏ ಕೂರಿಗೋಳು ಹೇ, ಸಿಕ್ಕದೆ ಹೊಯ್ತಾಳಲ್ಲೇ ದೊಡ್ಡಮ್ಮ, ಧಕ್ಕದೆ ಹೊಯ್ತಾಳಲ್ಲೇ ಏ ರಾಗಿ ಮಾಡೋ ಬೀದಿ ರಾಯರ್ ಕೂರೋ ಬೀದಿ ತಾಯಿ ದೊಡ್ಡಮ್ಮ ಏನಲಿ ಧಾಡೋ ಏ ತಾಯಿ ದೊಡ್ಡಮ್ಮ ನಲಿದಾಡೋ ಬೀದಿಲಿ ಸಾಲುಟ್ಟು ಬಂದೋ ಏ ಮಾಡಲಕ್ಕಿ ಏ ಸಿಕ್ಕದೆ ವೈತಾಳಲ್ಲೇ ಏ ದೊಡ್ಡಮ್ಮ ಧಕ್ಕದೆ ವೈತಾಳಲ್ಲೇ ಏ ಮಾವಿನ ಮರದಡಿ ಮಾನಿದ್ರೆ ಮಾಡೋಳೆ ಮಾರುದ್ದ ದಂಡೆ ಏ ಮೋಡಿಯೋಳೆ ಏ ಮಾರುದ್ದ ದಂಡೆ ಮುಡಿಯೋಳೆ ದೊಡ್ಡಮ್ಮ ಮಾರುದ್ದ ದಂಡೆ ಮುಡಿಯೋಳೆ ದೊಡ್ಡಮ್ಮ ಯಾರಿಗೂ ತಿಳಿಯಾದು ಏ ನಿನ್ನ ಮಾಯ ಏ ಪಿಲ್ಲಿ ಕಾಲೋಳೆ ಬೀಸಣಿಗೆ ನರಿಯೋಳೆ ಪಿಲ್ಲಿ ಕಾಲೋಳೆ ಬೀಸಣಿಗೆ ನರಿಯೋಳೆ ಕಲ್ ಮೇಲೆ ಕಾಲ ಏ ತೋಳಿಯೋಳೆ ಏ ಕಲ್ ಮೇಲೆ ಕಾಲ ತೊಳಿಯೋಳೆ ದೊಡ್ಡಮ್ಮ ಕಲ್ ಮೇಲೆ ಕಾಲ ತೊಳಿಯೋಳೆ ದೊಡ್ಡಮ್ಮ ಪಿಲ್ಲಿ ಹೊಲದಾವೋ ಏ ಬೀಸಾಲಿಗೆ ಏ ಸಿಕ್ಕದೆ ವೈತಾಳಲ್ಲೇ ದೊಡ್ಡಮ್ಮ ಧಕ್ಕದೆ ವೈತಾಳಲ್ಲೇ ಏ ಮೋಗುತಿ ಮುಂಭಾರ ಎಣಗಂಟಿ ನಿಂಭಾರ ಮೋಗುತಿ ಮುಂಭಾರ ಎಣಗಂಟಿ ನಿಂಬಾರ ಸಣ್ಣ ಸೀರೆ ಏ ನಡು ಭಾರ ಏ ಸಣ್ಣಂಚಿನ ಸೀರೆ ನಡುವಾರ ದೊಡ್ಡಮ್ಮ ಸಣ್ಣಂಚಿನ ಸೀರೆ ನಡುವಾರ ದೊಡ್ಡಮ್ಮ ಕಪ್ಪು ಚಿಂತಾಕ ಏ ದಾರಿಸ್ಯಾಳು ಏ ಸಿಕ್ಕದೆ ವೈತಾಳಲ್ಲೇ ಏ ದೊಡ್ಡಮ್ಮ ಧಕ್ಕದೆ ವೈತಾಳಲ್ಲೇ ಏ ಪೂಜಾರಣ್ಣಿಗೆ ಗಾಜಿನ ನಿಲುವಂಗಿ ಚೋಜೋ ಮಲ್ಲಿಗೆ ಏ ನಾಡು ಕಟ್ಟು ಏ ಚೋಜೋ ಮಲ್ಲಿಗೆ ನಡುಕಟ್ಟು ಪೂಜಾರಿ ಪೂಜೆಯ ಮಾಡೋ ಏ ಮಗನಿಗೆ ಏ ಸಿಕ್ಕದೆ ವೈತಾಳಲ್ಲೇ ಏ ದೊಡ್ಡಮ್ಮ ಧಕ್ಕದೆ ವೈತಾಳಲ್ಲೇ ಏ ಕಡಗ ಇಕ್ಕೊಂಡು ಕೈಮಾಣಿ ಕಟ್ಟಿಕೊಂಡು ಕಡಲೆ ಬಣ್ಣದ ಏನಾರಿಗೋಳೆ ಏ ಕಡಲೆ ಬಣ್ಣದ ನರಿಗೋಳೆ ದೊಡ್ಡಮ್ಮ ತಡವೇಳೆ ನಮಗೆ ಏ ಸಾಪು ನಾವ ಏ ತಾಯಿ ದೊಡ್ಡಮ್ಮಗೆ ಕಬ್ಬಿಣದ ಉಯ್ಯಾಲೆ ಇಬ್ಬರು ತೂಗಿದರೆ ಏ ಮಾಲು ಕಲ್ಲ ಏ ಇಬ್ಬರು ತೂಗಿದರೆ ಮಲುಕಲ್ಲ ದೊಡ್ಡಮ್ಮ ಗಂಡ ತೂಗಿದರೆ ಏ ಮಾಲ ಕೀತು ಏ ಕೇರಿ ಕೇರಿಲಿ ಮೆರೆಯೋ ದ್ಯಾವಮ್ಮಗೆ ಹಾರೂತಿ ಹೊರಟಾವು ಏ ಹಯ ನೂರು ಏ ಗಂಧ ಗಮ್ಮೆಂದು ಬಂದೋರು ದೊಡ್ಡಮ್ಮ ಗಂಧದ ಭರಣಿ ಏ ಹಿಡುಕೊಂಡು ಏ ನೀಲದ ಬಳೆ ತೊಟ್ಟು ನೀರಿಗೋಗೋ ಬಾಲೆ ನೀರಿ ನಿನ್ನೂರ ಏ ಸೂರೇಳೆ ಏ ನಾರಿ ನಿನ್ನೂರ ಹೆಸರೇಳ್ ತೂಭಿನ ಕೆರೆಯ ನಾಡ ಗೌಡಾರ ಏ ಮಾಗು ನಮ್ಮ ಏ ಜಂತದ ಬಳೆ ತೊಟ್ಟು ಸಂತಿಗೋ ಗೋಬ್ಯಾಲೆ ಕೆಂಪಿ ನಿನ್ನೋರ ಏ ಕೂರು ವೇಳೆ ಏ ಕೆಂಪಿ ನಿನ್ನೋರ ಕುರುವೇಳ್ ತೂಭಿನ ಕೆರೆಯ ತೆಂಕಾಲ ಗಾವೆ ಏ ಕೂರಿ ಎತ್ತಿ ಈ ದೊಡ್ಡಮ್ಮ ಧಕ್ಕದೆ ವೈತಾಳಲ್ಲೇ ಏ ಕೊಂಡ ಬಂಡಿ ಬಂದೋ ಕೆಂಡ ಸೌದೆ ಬಂದೋ ಮುಂಗೊಂಡ ನಾಯೋ ಏ ಮಗ ಬಂದ ಏ ಮುಂಗೊಂಡ ನಾಯೋ ಮಗ ಬಂದ ದೊಡ್ಡಮ್ಮ ಗೊಂಬಿಗೆ ಕೋಡೆ ಏ ಬಾಲಗಯ್ಯ ಏ ಸಿಕ್ಕದೆ ವೈತಾಳಲ್ಲೇ ದೊಡ್ಡಮ್ಮ ಧಕ್ಕದೆ ವೈತಾಳಲ್ಲೇ ಹೇ ಹೆಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಲಂಗು ತಜ್ಜಣು ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ಹೇ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ಹೇ ಮಾಗಡಿಯ ಕೆಂಪೇಗೌಡ ಮಾತ್ನಲ್ಲಿ ಬಲು ಸೂರ ಜಾತ್ರೆಯಲ್ಲಿ ಗೆದ್ದ ಏ ಧಾವು ನಾವ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ಹೇ ಜಾತ್ರೆಯಲ್ಲಿ ಗೆದ್ದ ತಾವು ನಾವು ಕೆಂಪೇಗೌಡ ಹಾಲಾಡಿ ಗೆದ್ದ ಏ ಭೋಗಾಡಿಯ ಏ ವಾಲಾಡಿ ಗೆದ್ದ ಬೊಗಡಿ ಕೆಂಪೇಗೌಡ ಹಾರೌರ ಮಾನೆ ಏ ಜೀತ ಗೇದ ಏ ಹಾರೌರ ಮಾನೆ ಜೀತ್ ಗೇದ್ ಕೆಂಪೇಗೌಡ ಮಿಮ್ಮಿಗೆ ಗುದ್ಲಿ ಏ ಹಾಗಲ ಮೇಲೆ ಏ ಮಿಮ್ಮಿಗೆ ಗುದ್ಲಿ ಹೆಗಲ ಮೇಲೆ ಮಡಕೊಂಡು ಹೊರಟವನೆ ಬಾಳೆಯ ಏ ತೋಟಕ್ಕೆ ಏ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ಏ ಬಾಳೆಯ ತೋಟದಲ್ಲಿ ಬಂದ್ ಕೆಂಪೇಗೌಡ ತೋಟದ ಸುತ್ತ ಏ ತೀರುಗಾಡ್ದ ಏ ತೋಟವ ನೋಡುತ್ತ ಅಲ್ಲಲ್ಲಿ ತಿರುಗುತ್ತ ಭೂಮಿ ತಾಯಿಗೆ ಏ ಶರಣೆಂದ ಏ ಭೂಮಿ ತಾಯಿಗೆ ಶರಣನ್ನ ಹಾಕಿ ಆಯುಧಗಳಿಗೆ ಏ ಶರಣೆಂದ ಏ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ಏ ಜಿತ್ತಾತನ ದೀತಾನು ದಿಟ್ಟ ಹೆಜ್ಜೆಯನಿಟ್ಟು ಕಣ್ಯಾರ ಹೆಗಲ ಏ ಹೆಗಲ ಮೇಲೆ ಏ ಒಂದು ಸವೆದಂತೆ ಇನ್ನೊಂದು ಗುದ್ದಾಲಿ ತಕ್ಕೊಂಡು ತಾನು ಏ ವಾರಟಾನು ಏ ಗುದ್ದಾಲಿ ಹಿಡಿದು ಅಗಿವಾ ಕೆಂಪೇಗೌಡ ಎಪ್ಪೋ ಹರ್ಯಾವೋ ಏ ಗಗನಕ್ಕೆ ಏ ಗುದ್ದಾಲಿ ಹಿಡಿದು ಅಗಿವಾ ಕೆಂಪೇಗೌಡ ನೆಲದ ಮಣ್ಣೆಲ್ಲ ಏ ಚದಾರಿತು ಏ ರಾಜ ಬಂದ ರಾಜ ಬೀದಿಲಿ ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ ಏ ತೋಟವ ಹಗೆದು ಹಗೆದು ತಾನು ಎಲ್ಲ ಆಯಾಸವಾಗಿ ಬಾಳೆಯ ಮರದಾಡಿ ಏ ಬಾಳೆಯ ಮರದಡಿ ಮಲಗಿರ್ ಕೆಂಪೇಗೌಡ ತಾನಾಗಿ ನೆರಳಾದೋ ಏ ಹಾ ಸರ್ಪಾವೋ ಏ ಘೋರ ನಿದ್ರೆಯ ಮಾಡುವ ಕೆಂಪೇಗೌಡ ಹುಡುಕಿ ಬಂದಾರೋ ಏ ಬ್ರಾಹ್ಮಣರೋ ರಾಜ ಏ ಮಾಗಡಿಯ ಬ್ರಾಹ್ಮಣರು ಹೊರಟವ್ರೆ ತೋಟಕ್ಕೆ, ತೋಟದ ಬಗಲಲ್ಲಿ ಏನಿಂತವ್ರೆ ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ತೋಟದ ಸುತ್ತ ಹುಡುಕುತ್ತ ಭ್ರಮಣರು ಬಾಳೆಯ ಮರದಾಡಿ ಕೇ ಬಂದರು ಏ ಬಾಳೆಯ ಮರದಾಡಿ ಮಲಗಿರ್ ಕೆಂಪೇಗೌಡ ಗಾಬಾರಿಗೊಂಡು ಏ ನೋಡುತ್ತಾರೆ ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ಕೆಂಪೇಗೌಡನ ತಲೆಯ ಮೇಲೆ ಏಳೆಳೆ ನಾಗ ಏ ಸಾರು ಪಾವೋ ಏಳೆಳೆ ನಾಗ ಸರ್ಪಾವು ತಾನಾಗಿ ಕೆಂಪೇಗೌಡನಿಗೆ ಏನೇರಳಾದೋ ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ತೋಟದ ಬಗಲಲ್ಲಿ ನಿಂತ ಬ್ರಾಹ್ಮಣರು ಗಾಬಾರಿಯಾಗಿ ಏ ನಿಂತಾರೋ ಏ ಗಾಬಾರಿಗೊಂಡು ನಿಂತು ಯೋಚಿಸಿತಾನು ಮನಸ್ಸಿನೊಳಗೆ ತಾವು ತಲ್ಲಾಣಗೊಂಡ್ರು ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ಮುಂದೆ ಇವನು ಹೀಗೆ ಸಿರಿತಾನ ಬಂದು ತ್ವರಿತಾನ ಬಂದು ಏ ಬರುತ್ತಾರೆ ಏ ಸಿರಿತಾನ ತ್ವರಿತಾನ ಬರುತ್ತಾದಂತ ಹೇಳಿ ಕೆಂಪೇಗೌಡೆಂದು ಏ ಕಾರ್ಯದಾರು ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ಕೆಂಪ ಕೆಂಪ ಎಂದು ಕೇಳುತ್ತಿದ್ದ ಭ್ರಮಣರು ಕೆಂಪೇಗೌಡೆಂದು ಏ ಕಾರ್ಯಧಾರು ಏ ಕೆಂಪ ಕೆಂಪ ಎಂದು ಕೂಗುತ್ತಿದ್ದ ಭ್ರಮಣರು ಕೆಂಪೇಗೌಡೆಂದು ಏ ಕಾರ್ಯದಾರು ಏ ಕೆಂಪೇಗೌಡೆಂದು ಕೂಗಿದ್ದ ಕೆಸಿಕೊಂಡು ಎಚ್ಚಾರಗೊಂಡು ಏ ಹೇಳುತ್ತಾನೆ ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ಗಾಭಾರಿಯಾಗಿ ಎದ್ದು ಕೆಂಪೇಗೌಡ ಗುದ್ದಲಿ ಹಿಡಿದು ಏ ಮುಂದಾದ ಮಿಮ್ಮಿಗೆ ಗುದ್ಲಿ ಎಗಲ ಮೇಲೆ ಮಡಕೊಂಡು ಬ್ರಾಹ್ಮಣರು ತಡೆದು ಏ ಕೈ ಮುಗಿದಾರು ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ಬಾಳೆಯ ತೋಟದಿಂದ ಕರಕೊಂಡು ಬ್ರಾಹ್ಮಣರು ತಮ್ಮ ಮನೆಗೆ ಏ ಬಂದರು ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೇ ಬಂದ ತೇರ ಬೀದಿಲಿ ಏ ಮನೆಯ ಒಳಗೆ ಕರಕೊಂಡು ತಾವು ಎಣ್ಣೆ ಮಜ್ಜನ ಭಾಯ ಏ ಮಾಡಿಸ್ಯಾರು ಏ ಮನೆಯ ಒಳಗೆ ಕರಕೊಂಡು ಭ್ರಮಣರು ಎಣ್ಣೆ ಮಜ್ಜನವ ಏ ಮಾಡಿಸ್ಯಾರು ಏ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ಥಾನೆ ಬಂದ ತೇರ ಬೀದಿಲಿ, ಏ ಜಳಕವಾದ ಮೇಲೆ ಕೈ ಮುಗಿದು ಭ್ರಮಣರು ಮುಂದೆ ನಿನಗೆ ಏ ಸಿರಿ ಥಾನ, ಹೇ ರಾಜ ಬಂದ ರಾಜ ಬೀದಿಲಿ, ಕೆಂಪೇಗೌಡ ತಾನೆ ಬಂದ ತೇರ ಬೀದಿಲಿ, ಹೇ ಹೆಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಲಂಗು ತಜ್ಜಣು. ಈ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಈ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಈ ಅಕ್ಕ ಹೊರಟೌಳೆ ಅಕ್ಕಯ್ಯ ಹೊರಟೌಳೆ, ಹಕ್ಕಿ ಹೊಂಬಾಳೆ ಮಾಡಿಕೊಂಡು ಕೋಲಣ್ಣ ಕೋಲೆ, ಹಕ್ಕಿ ಹೊಂಬಾಳೆ ಮಾಡಿಕೊಂಡು, ಹಕ್ಕಿ ಹೊಂಬಾಳೆ ಮಾಡಿಕೊಂಡು ಕೋಲಣ್ಣ ಕೋಲೆ, ಹಕ್ಕಿ ಹೊಂಬಾಳೆ ಮಾಡಿಕೊಂಡು, ಈ ಹಕ್ಕಿ ಹೊಂಬಾಳೆ ಮಾಡಿಕೊಂಡು ಚಾಮುಂಡೆ, ಈ ಹಕ್ಕಿ ಹೊಂಬಾಳೆ ಮಾಡಿಕೊಂಡು ಚಾಮುಂಡೆ, ಹಕ್ಕ ಹೊರಟವಳೆ ಜಾಳು ಕಚ್ಚೆ ಕೋಲಣ್ಣ ಕೋಲೆ, ಹಕ್ಕ ಹೊರಟವಳೆ ಜಾಳು ಕಚ್ಚೆ, ಹಕ್ಕ ಹೊರಟವಳೆ ಜಾಳು ಕಚ್ಚೆ ಕೋಲಣ್ಣ ಕೋಲೆ, ಹಕ್ಕ ಹೊರಟವಳೆ ಜಾಳು ಕಚ್ಚೆ, ಈ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಅರಿಶಿನ ಸೀಗೆ ಕೈ ಅಸನಾಗಿ ತೊಟ್ಟಿಕೊಂಡು, ಅರಿಶಿನ ಸೀಗೆ ಕೈ ಅಸನಾಗಿ ತೊಟ್ಟುಕೊಂಡು, ನವರತ್ನ ಸೀರೆ ಉಟ್ಟುಕೊಂಡು ಕೋಲಣ್ಣ ಕೋಲೆ, ನವರತ್ನ ಸೀರೆ ಉಟ್ಟುಕೊಂಡು, ನವರತ್ನ ಸೀರೆ ಉಟ್ಟುಕೊಂಡು ಕೋಲಣ್ಣ ಕೋಲೆ, ನವರತ್ನ ಸೀರೆ ಉಟ್ಟುಕೊಂಡು, ಈ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಈ ನವರತ್ನ ಸೀರೆ ಉಟ್ಟುಕೊಂಡು ಚಾಮುಂಡೆ, ನವರತ್ನ ಸೀರೆ ಉಟ್ಟುಕೊಂಡು ಚಾಮುಂಡೆ, ಈ ನವರತ್ನ ಸೀರೆ ಉಟ್ಟುಕೊಂಡು ಚಾಮುಂಡೆ, ನವರತ್ನ ಸೀರೆ ಉಟ್ಟುಕೊಂಡು ಚಾಮುಂಡೆ, ಕಾರಂಜಿ ಕೆರೆಯ ಏರಿ ಮೇಲೆ ಕೋಲಣ್ಣ ಕೋಲೆ, ಕಾರಂಜಿ ಕೆರೆಯ ಏರಿ ಮೇಲೆ, ಕಾರಂಜಿ ಕೆರೆಯ ಏರಿ ಮೇಲೆ ಕೋಲಣ್ಣ ಕೋಲೆ, ಕಾರಂಜಿ ಕೆರೆಯ ಏರಿ ಮೇಲೆ, ಈ ಕಾರಂಜಿ ಕೆರೆಯ ಏರಿ ಮೇಲಕ್ಕೆ ಬಂದು, ಕಾರಂಜಿ ಕೆರೆಯ ಏರಿ ಮೇಲಕ್ಕೆ ಬಂದು, ಕಾರಂಜಿ ಕೆರೆಯ ಏರಿ ಮೇಲಕ್ಕೆ ಬಂದು, ಕಾರಂಜಿ ಕೆರೆಯ ಏರಿ ಮೇಲಕ್ಕೆ ಬಂದು, ನವರತ್ನ ಸೀರೆ ಹಾಳಾದಿಟ್ಟು ಕೋಲಣ್ಣ ಕೋಲೆ, ನವರತ್ನ ಸೀರೆ ಹಾಳಾದಿಟ್ಟು, ನವರತ್ನ ಸೀರೆ ಹಾಳಾದಿಟ್ಟು ಕೋಲಣ್ಣ ಕೋಲೆ, ನವರತ್ನ ಸೀರೆ ಹಾಳಾದಿಟ್ಟು, ಈ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲೆ, ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ, ಈ ನವರತ್ನ ಸೀರೆ ಅಳದಿಟ್ಟು ಚಾಮುಂಡೆ, ನವರತ್ನ ಸೀರೆ ಅಳದಿಟ್ಟು ಚಾಮುಂಡೆ, ನವರತ್ನ ಸೀರೆ ಅಳದಿಟ್ಟು ಚಾಮುಂಡೆ, ನವರತ್ನ ಸೀರೆ ಅಳದಿಟ್ಟು ಚಾಮುಂಡೆ, ಮನಸ್ಸಿಗೆ ಬಂದಂಜ ಜಾಳು ಕಾವ ಕೋಲಣ್ಣ ಕೋಲೆ, ಮನಸ್ಸಿಗೆ ಬಂದಂಜ ಜಾಳು ಕಾವ, ಮನಸ್ಸಿಗೆ ಬಂದಂಜ ಜಾಳು ಕಾವ ಕೋಲಣ್ಣ ಕೋಲೆ, ಮನಸ್ಸಿಗೆ ಬಂದಂಜ ಜಾಳು ಕಾವ, ಈ ಜಳಕಾವ ಮಾಡುವಾಗ ಹಜ್ಜಾರು ಕಂಡರು, ಜಳಕಾವ ಮಾಡುವಾಗ ಹಜ್ಜಾರು ಕಂಡರು, ನಂಜನಗೂಡಿನ ನಂಜುಂಡ ಕೋಲಣ್ಣ ಕೋಲೆ, ನಂಜನಗೂಡಿನ ನಂಜುಂಡ, ನಂಜನಗೂಡಿನ ನಂಜುಂಡ ಕೋಲಣ್ಣ ಕೋಲೆ, ನಂಜನಗೂಡಿನ ನಂಜುಂಡ, ಕೋಹಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಹಲು ಕೋಲಣ್ಣ ಕೋಲು ಕೋಲೆ ಕೋಹಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಹಲು ಕೋಲಣ್ಣ ಕೋಲು ಕೋಲೆ ಹೇ ನಂಜನಗುಡಿ ನಾ ನಂಜುಂಡ ತಾನೆತೋ ನಂಜನಗುಡಿ ನಾ ನಂಜುಂಡ ತಾನೆತೋ ಹೇ ನಂಜನಗುಡಿ ನಾ ನಂಜುಂಡ ತಾನೆತೋ ನಂಜನಗುಡಿ ನಾ ನಂಜುಂಡ ಮಣದೇಗೆ ನಿಂದು ಹೇಳುತ್ತಾನೆ ಕೋಲನ್ನ ಕೋಲೆ ಮಣದಿಗೆ ನಿಂದು ಹೇಳುತ್ತಾನೆ ಈ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಹಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ